ಬುಧವಾರ ಸಂಜೆ 7 ಗಂಟೆಗೆ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 7:15ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಆರೋಗ್ಯವಾಣಿ. ಆರೋಗ್ಯವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272220006. ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಗಡಿ. ನಮಸ್ಕಾರ ರೈತ ಬಾಂಧವರೇ, ಕೇಳುಗರೆ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಮಾತನಾಡಿ ಸಂಖ್ಯೆ ಹೀಗಿದೆ 200006. ಹೊಸಬರು ಪ್ರಯತ್ನ ಮಾಡಿ, ಅನುಭವಸ್ಥರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಆಗದೆ ಹೋದ್ರೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಕರೆಗಳನ್ನು ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಯಿತು. 200006 08272 ಈ STD ಕೋಡನ್ನು ನೀವು ಉಪಯೋಗಿಸ್ಕೊಳ್ಬೋದು. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ, ನಿಮ್ಮ ಹೆಸರು? ನಂದು ಮನೋಜ್ ಕುಮಾರ್ ಅಂತ ಹೇಳಿ ಸರ್. ಮನೋಜ್ ಕುಮಾರ್ ಎಲ್ಲಿಂದ? ಹಲೋ, ಇದು ಪಡುಮಲೆಯಿಂದ ಸರ್. ಎಲ್ಲಿಂದ? ಪಡುಮಲೆ. ಹಾ, ಯಾವ ತಾಲೂಕು ಬರುತ್ತೆ? ಈಶ್ವರ ಮಂಗಲದಿಂದ ಸ್ವಲ್ಪ ಇತ್ತು, ಸುಳ್ಯ ಪದ ಅಂತ ಹೇಳಿ. ಓಹೋಹೋ, ಯಾವ ತಾಲೂಕು ಬರುತ್ತೆ? ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೇವೆ, ಬಾಲಿ ಚಂದ ಬರ್ತದೆ ಸರ್ ಕೃಷಿ ಮಾಹಿತಿ ಎಲ್ಲ ನಮಗೆ. ಯಾವ ತಾಲೂಕು ಬರುತ್ತೆ? ನಮ್ದು ಪುತ್ತೂರು ತಾಲೂಕು ಸರ್. ಅಲ್ವಾ? ಹಾ ಹೌದು ಸರ್. ಪುತ್ತೂರಿಂದ ಎಷ್ಟು ದೂರ ಆಗುತ್ತೆ? ಪುತ್ತೂರಿಂದ 25 ಕಿಲೋಮೀಟರ್ ಉಂಟು. ಓಹೋಹೋ, ಮಂಗಳೂರು ಆಕಾಶವಾಣಿಯನ್ನು ಕೇಳ್ತಾ ಇರ್ತೀರಿ? ಹಾ, ಮಡಿಕೇರಿ ಆಕಾಶವಾಣಿ ಕೇಳ್ತಾ ಇರ್ತೇವೆ ಸರ್. ಅದರಲ್ಲಿ ಕೃಷಿ ಮಾಹಿತಿ ಅಂತೂ ಕೇಳ್ತಾ ಇರ್ತೇವೆ ನಾವು ಜಾಸ್ತಿ. ನೀವು ಕೃಷಿಕರಲ್ವಾ? ಹಾ, ಕೃಷಿಕರು ಸರ್. ಎಷ್ಟು ಎಕರೆ ಜಮೀನು ಇದೆ, ತೋಟ ಇದೆ? 1.5 ಎಕರೆ ಉಂಟು ಸರ್ ಜಮೀನು. ಇದರಲ್ಲಿ ಅಡಿಕೆ ಮತ್ತೆ ತೆಂಗು ಕಾಳು ಮೆಣಸೆಲ್ಲ ಉಂಟು. ಅಡಿಕೆ ತೆಂಗು ಕಾಳು ಮೆಣಸು. ಅಡಿಕೆ ಮತ್ತೆ ಕಾಳು ಮೆಣಸು ಮತ್ತೆ ತೆಂಗಿನ ಸಸಿ ಉಂಟು. ಓಹೋಹೋ, ಕಾಳು ಮೆಣಸು ಚೆನ್ನಾಗಿ ಬರುತ್ತೆ? ಕಾಳು ಮೆಣಸು ಪರವಾಗಿಲ್ಲ ಸರ್. ಓಹೋ, ಎಷ್ಟು ಬಂತು ಹೋದ ಸಾರಿ? ದೊಡ್ಡದಿಲ್ಲ ನಮಗೆ, ಸಾಧಾರಣ ಮಟ್ಟಿಗೆ. ಯಾವ್ದಕ್ಕೆ ಹಬ್ಬಿಸ್ತೀರಿ ನೀವು? ತೆಂಗು ಅಡಿಕೆಗೆ ಹಾಕ್ತೀರಾ ಅಥವಾ ಬೇರೆ ಮರಗಳಿಗೆ ಹಾಕ್ತೀರಾ? ಅಡಿಕೆಗೆ ಹಾಕಿದ್ದೇವೆ ಸರ್. ಅಡಿಕೆಗೆ ಸಲದಿಂದ ಸ್ವಲ್ಪ ಹಾಕ್ಬೇಕು ಅಂತ ಹೇಳಿ ಉಂಟು. ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ಕೃಷಿಯನ್ನು. ಒಟ್ಟು ಜಮೀನು ಇರೋದು ನಿಮ್ಗೆ 1.5 ಎಕರೆ? 1.5 ಎಕರೆ. 1.5 ಎಕರೆ ನಮ್ದಾಗಿ ಜೀವನ ಮಾಡ್ತೀರಿ ಅಲ್ವಾ? ಹೌದು ಸರ್. ಮತ್ತಿನ್ನೇನಾದ್ರೂ ಬೇರೆ ಕೆಲಸ ಮಾಡ್ತೀರಾ ಅಥವಾ ಇದೇ 1.5 ಎಕರೆಯಲ್ಲೇ ನೀವು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀರಾ? ಇದೇ ಇದರಲ್ಲೇ ಕೆಲಸ ಮಾಡುದು. ಮತ್ತೆ ನಾನು ಉದ್ಯೋಗ ಮಾಡ್ತಿದ್ದೇನೆ. ಎಂತ ಉದ್ಯೋಗ? ಪ್ರೈವೇಟ್ ಆಗಿ ಶೋರೂಮ್ ಅಲ್ಲಿ. ಓಹೋಹೋ, ಅಲ್ಲಿ ಕೃಷಿಯನ್ನು ಕೂಡ. ಅಂದ್ರೆ ಬೆಳಗ್ಗೆನ ಹೊತ್ತು ಬೇಗ ತೋಟದ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಮತ್ತೆ ಬಂದು ಸಾಯಂಕಾಲನು ಮುಂದುವರಿಸ್ತೀರಿ ಅಲ್ವಾ? ನಿಜ ನಿಜ. ಮತ್ತೆ ಕಷ್ಟ ಅಂತ ಅನ್ಕೊಂಡು ಸುಮ್ಮನಿರಬಾರ್ದು ಒಂದು, ಮತ್ತೆ ಯಾವ್ದೋ ಉದ್ಯೋಗ ಸಿಕ್ತಂತ ಅನ್ಕೊಂಡು ಕಡೆಗಣಿಸಬಾರದು ಅಲ್ವಾ? ಹೌದು. ಮನೋಜ್ ಕುಮಾರ್ ಅವರು ತಾವ್ ಏನ್ ಓದಿದಿರಿ? ನಂದು ಡಿಪ್ಲೊಮಾ ಮಾಡಿದ್ದು ಸರ್. ಹಾ, ಡಿಪ್ಲೊಮಾ ಯಾವ್ದು? ನಮ್ದು ಮೆಕ್ಯಾನಿಕಲ್ ಅಲ್ಲಿ ಮಾಡಿದ್ದು. ವಿವೇಕಾನಂದದಲ್ಲಿ, ಪುತ್ತೂರಲ್ಲಿ ಮಾಡಿದ್ದು. ನೀವು ಡಿಪ್ಲೊಮಾ ಮಾಡ್ಕೊಂಡು ಯಾವ್ದೋ ಒಂದು ಕೈಗಾರಿಕೆಗೆ ಸೇರ್ಬೇಕು ಅನ್ನೋ ತರ ಆಲೋಚನೆ ಅಥವಾ ಅವಕಾಶ ಬರ್ಲಿಲ್ವಾ? ಬಂದಿದೆ, ಮತ್ತೆ ಅಲ್ಲಿ ಕೃಷಿ ಕೂಡ ಉಂಟು, ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ನೋಡಿ ನೋಡಿ, ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅಲ್ವಾ? ಹೌದು ಸರ್. ಒಳ್ಳೇದು ಒಳ್ಳೇದು. ಕೃಷಿ ಸೆಳೆತ, ಚಿಕ್ಕ ಉದ್ಯೋಗ ಕೂಡ ಇರ್ಲಿ ಅಂತೇಳಿ ಅದರೊಟ್ಟಿಗೆ. ಒಳ್ಳೇದು ಒಳ್ಳೇದು. ಕೃಷಿ ಸೆಳೆತ ಅನ್ನೋದು ಎಷ್ಟೋ ಜನಗಳನ್ನ ಬಿಡುದಿಲ್ಲ ಅಲ್ವಾ? ಹೌದು ಸರ್. ಹೌದು ಹೌದು, ನಿಜ. ಅಜ್ಜನವರೆಲ್ಲ ಮಾಡಿದ ಜಮೀನು, ಅದರಲ್ಲೆಲ್ಲ ಸ್ವಲ್ಪ ದುಡಿಯುವ ಅಂತ. ಒಳ್ಳೇದು ಒಳ್ಳೇದು ಒಳ್ಳೇದು. ಹಿರಿಯರ ಮಣ್ಣಲ್ಲಿ. ಹೌದು, ಅಲ್ಲೇ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಾ? ಮನೆ ಮಾಡ್ಲಿಲ್ಲ ಸರ್, ಇನ್ನು ನೋಡ್ಬೇಕು. ಒಂದು ಚಿಕ್ಕ ಸೆಟ್, ಅದು ಸ್ವಲ್ಪ ಈಗ ಪಾಲಲ್ಲಿ ಸಿಕ್ಕಿದ ಜಾಗ ನಮ್ಗೆ ಈಗ ಸದ್ಯ. ಅದಕ್ಕೆ ನಂತರ ಈಗ ನಾವು ಮುಂದರಿಸ್ತಾ ಇದ್ದೇವೆ, ನಮಗೆ ಸಿಕ್ಕಿದ ಇದರಲ್ಲಿ. ಈಗ ನೀವು ವಾಸ ಇರೋ ಸ್ಥಳಕ್ಕೂ ನಿಮ್ ತೋಟಕ್ಕೂ ಎಷ್ಟು ದೂರ ಆಗುತ್ತೆ? ಒಂದು 17 ಕಿಲೋಮೀಟರ್ ಉಂಟು ಸರ್. 17 ಕಿಲೋಮೀಟರ್? ಆದ್ರೂ ನಿಭಾಯಿಸ್ಕೊಂಡು ಹೋಗ್ತದ್ರಿ? ಹೌದು ಸರ್. ನೋಡಿ, ಓಹೋ, ಅಲ್ಲೇ ತೋಟದಲ್ಲೇ ಮನೆ ಇದ್ಕೊಂಡು ಎಷ್ಟೋ ಜನ ದುಡಿದಲ್ಲೇ ಏನೇನೋ ಮಾತಾಡ್ತಾರೆ, ಆದರೆ 17 ಕಿಲೋಮೀಟರ್ ದೂರ ಇಟ್ಕೊಂಡು ಈ ಕಡೆ ಉದ್ಯೋಗ ಮಾಡ್ಕೊಂಡು ಭೂಮಿ ತಾಯಿ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು, ಒಂದು ರೀತಿಯಲ್ಲಿ ಒಳ್ಳೆ ಪ್ರಯತ್ನದಲ್ಲಿ ಸಾಗಿದ್ರಿ, ಒಂದು ಪ್ರೀತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಒಳ್ಳೇದೆ. ಹೌದು, ನಿಮ್ಮ ಮಾಹಿತಿಯನ್ನು ಕೂಡ ಎಲ್ಲ ತಪ್ಪದೆ ಕೇಳ್ತಾ ಇರ್ತೇವೆ, ಕೃಷಿ ಮಾಹಿತಿಯನ್ನೆಲ್ಲ ಜಾಸ್ತಿಯಾಗಿ. ಹೌದು, ಅನುಭವಿ ರೈತರು ತಜ್ಞರು ಮಾತಾಡ್ತಾ ಇರ್ತಾರೆ, ವಿಚಾರಗಳು ವಿನಿಮಯ ಆಗ್ತವೆ ಅಲ್ವಾ? ಹೌದು ಸರ್, ಒಳ್ಳೊಳ್ಳೆ ವಿಚಾರಗಳೆಲ್ಲ ಬರ್ತದೆ. ನಿಜ, ಜೇನಿನ ಮಾಹಿತಿ ಎಲ್ಲ ತುಂಬಾ ಎಲ್ಲ ಕೊಡ್ತಾ ಇರ್ತೀರಿ. ಜೇನು ಸಾಕ್ತೀರಾ ನೀವು? ಏನು ಇಲ್ಲ ಸರ್, ಈ ಸಲ ಇಡಬೇಕು ಅಂತ ಹೇಳಿ ಉಂಟು, ಒಂದು 3 ಪೆಟ್ಟಿಗೆ ಆದ್ರೂ. ಹೌದು ಹೌದು, ಮಾಡಿ ಮಾಡಿ. ಏನು ಖಾಲಿ ಪೆಟ್ಟಿಗೆ ಇಟ್ಕೊಂಡ್ರು ಆ ಪೆಟ್ಟಿಗೆ ಬಂದ್ಬಿಡ್ತವೆ. ಜೇನಿನ ಬಗ್ಗೆ ಒಂದು ಪ್ರಶ್ನೆ ನಿಮ್ಗೆ. ಏನ್ ನೀವೇನ್ ಸಂಕೋಚ ಪಟ್ಕೋಬೇಡಿ, ಏನ್ ತೊಂದ್ರೆ ಇಲ್ಲ, ಎಲ್ಲದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳೋಕಾಗಲ್ಲ. ನಮಗೂ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ, ನಾವೇನು ಬಹಳ ಶ್ರೇಷ್ಠ ಅಂತ ಹೇಳೋಕು ಆಗಲ್ಲ, ಅದು ತಪ್ಪುನು ಆಗ್ತದೆ. ಎಷ್ಟು ಕಲಿತೀವೋ ಅಷ್ಟು ಸಣ್ಣವರಾಗ್ತೀವಿ ನಾವು. ಹೌದು ಹೌದು ಹೌದು, ನಿಜ. ಆದ್ರೂ ಎಷ್ಟೋ ಜನ ಏನು ಗೊತ್ತಿಲ್ಲ ಅಂತ ಹೇಳೋರಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ. ಹೌದು, ಈ ಪೆಟ್ಟಿಗೆ ಜೇನು ಗೂಡುಗಳಲ್ಲಿ, ಪೆಟ್ಟಿಗೆಯಲ್ಲಿ ಜೇನು ಮನೆ ಮಾಡುತ್ತೆ, ಗೂಡು ಕಟ್ಟುತ್ತಲ್ಲ, ಅಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಅಂತ ಹೇಳ್ಬೋದ? ಉಷ್ಣಾಂಶ ಹೇಳಿ ಹೇಳಿ ಹೇಳಿ. ಸರಿಯಾಗಿ ಹೇಳಿದ್ರಿ ನೋಡಿ, ಎಷ್ಟು ನಿಖರವಾಗಿ ಹೇಳ್ತಾ ಇದ್ದೀರಿ ಅಂತಂದರೆ ನೋಡಿ, ಸಂತೋಷ ಆಯಿತು. ಅನುಮಾನದಿಂದ ನೀವು ಶುರು ಮಾಡ್ಕೊಂಡ್ರಿ, ಒಂದೊಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದಿರಿ, ಆದರೆ ಉತ್ತರ ಎಷ್ಟು ಸ್ಪಷ್ಟವಾಗಿದೆ. 34-36 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ, ನೀವು ಮಧ್ಯದಲ್ಲಿ ಹೇಳಿದರೆ 35 ಡಿಗ್ರಿ ಸೆಂಟಿಗ್ರೇಡ್, ಸ್ವಲ್ಪ ಆಚೀಚೆ ಆಗ್ತಾ ಇರುತ್ತೆ. ಹೇಗೆ ಗೊತ್ತಾಯ್ತು ಈ ವಿಚಾರ ನಿಮಗೆ 35 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅಂತ? ಸ್ವಲ್ಪ ಚಿಕ್ಕದಿರುವಾಗ ಅಲ್ಲೆಲ್ಲ ಒಬ್ರು ಜೇನು ಸಾಕಣೆಯವರು ಈ ಪೆಟ್ಟಿಗೆ ಎಲ್ಲ ಕೂತೋರಿಸ್ತಾ ಇರ್ತಾರೆ, ಅವರೆಲ್ಲ ಸ್ವಲ್ಪ ಹೇಳ್ತಾ ಇದ್ರು ಈ ಬಿಸಿಲಿಗೆ ಇದೆ ಆಗ್ತದೆ, ಆ ಟೈಮಲ್ಲಿ ಇಷ್ಟು ಇರ್ತದೆ ಸೆಲ್ಸಿಯಸ್. ಮತ್ತೆ ನೋಡಿ, ನೆನ್ಪಿಟ್ಕೊಂಡಿದ್ರಿ? ಸ್ವಲ್ಪ ನೆನಪಾಯ್ತು ನೀವು ಕೇಳುವಾಗ. ಹೌದು, ಅದು ಸಾಧಾರಣ ಅಷ್ಟು ಇರ್ಬೋದು ಅಂತ ಅನಿಸಿತು ನಂಗೆ. ಸರಿಯಾಗಿ ಹೇಳಿದ್ರಿ, ಖುಷಿ ಆಯ್ತು. ನಾವು ಹೇಳಿಲ್ವಾ, ಏನೂ ಗೊತ್ತಿಲ್ಲ ಅಂತ ಹೇಳೋರಲ್ಲೇ ಎಷ್ಟೋ ವಿಚಾರಗಳಿರ್ತವೆ. ಏನೆಲ್ಲ ತಿಳ್ಕೊಂಡಿದೀವಿ ಅಂತ ಹೇಳೋರಲ್ಲಿ ಅತ್ಯಲ್ಪ ಮಾಹಿತಿ ಇರುತ್ತೆ. ನಿಜ, ಖುಷಿ ಆಯ್ತು ಮನೋಜ್ ಕುಮಾರ್, ಒಳ್ಳೇದಾಗ್ಲಿ ನಿಮ್ಮ. ಬಹಳ ಒಳ್ಳೇದು ಬರ್ತದೆ ಸರ್, ಕೃಷಿ ಮಾಹಿತಿ ಚೆನ್ನಾಗಿ ಮೂಡಿ ಬರಲಿ. ಒಳ್ಳೇದು ಒಳ್ಳೇದು, ನಿಜ, ಸಂತೋಷ ಆಯ್ತು. ವರ್ಗಾರಿಗಳಿಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರಗಳು. ಓಕೆ, ಧನ್ಯವಾದ. ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಮನೋಜ್ ಕುಮಾರ್ ನೋಡಿ, ಡಿಪ್ಲೊಮಾ ಮಾಡಿಕೊಂಡು ಈ ಕಡೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಕೊತ ಕೃಷಿಯ ಗೀಳನ್ನು ಬಿಡದಲ್ಲೇ ಆಸಕ್ತಿಯಿಂದ ಮನೆಯಿಂದ ದೂರ ಇದ್ರೂ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಉತ್ತರವನ್ನು ಈಗ ಎಷ್ಟು ಚಂದವಾಗಿ ಹೇಳಿದರು. ಮುಂದಿನ ಕರೆ ನಮಸ್ಕಾರ, ಯಾರು ತಾವು? ನಾನು ಭೂಪೇ ಸರ್. ಭೂಪೇನವರು? ಹೌದು ಭೂಪೇನವ್ರೆ. ನಮಸ್ಕಾರ ಸರ್. ನಮಸ್ಕಾರ. ಜೇನಿನ ಬಗ್ಗೆ ಕೇಳಿದ್ರಲ್ಲ ಸರ್. ಸುರ್ವೇಜೇನು, ಹೆಜ್ಜೇನು, ಹೆಜ್ಜೇನು ಒಂದು ಮರದಲ್ಲೆಲ್ಲ ಕಟ್ತದೆ. ಅಲ್ಲ, ನಾನು ಏನು ಪ್ರಶ್ನೆ ಕೇಳಿಲ್ಲ, ನೀವೇ ಹೇಳ್ತಾ ಹೋಗ್ತಾ ಇದ್ರಿ. ಅದು ಈಗ ಫಸ್ಟ್ ಅವ್ರಿಗೆ ಜೇನ್ ಬಗ್ಗೆ ಕೇಳಿದ್ರಲ್ಲ. ಅಲ್ಲೇ ಉಷ್ಣಾಂಶ ಕೇಳಿದ್ ನಾನು, ಎಷ್ಟು ಬಗೆ ಜೇನ್ ಇದೆ ಅಂತ ಕೇಳಿಲ್ಲ. ಉಷ್ಣಾಂಶ 35 ಡಿಗ್ರಿ ಒಳಗಡೆ ಇರಬೇಕು. ಹೌದು ಹೇಳಿದ್ರು, ಅವರು ಹೇಳಿದ್ರು, ನೀವು ಹೇಳ್ತಿರೋದು ಸರಿನೇ. ಮತ್ತೆ ಜೇನು ಇಲ್ಲಿ ಕಮ್ಮಿ ಕೊಡಲಿಲ್ಲ, ಮೇನ್ ಕಾರಣ ಏನು ಸರ್ ಗೊತ್ತಾ? ಏಲಕ್ಕಿ ತೋಟ ಹೋದ್ಮೇಲೆ. ಅಲ್ಲ ಇರ್ಲಿ, ನೀವು ಎಷ್ಟು ಜೇನು ಪೆಟ್ಟಿಗೆ ಇಟ್ಕೊಂಡಿದ್ರಿ? ಸುಮಾರು ಇತ್ತು ಸರ್. ಅಲ್ಲ ಇತ್ತು, ಈಗ ಎಷ್ಟಿದೆ ಹೇಳಿ. ಈಗೆಲ್ಲ ಮರ ಹೂಗಳೇ ಸಿಗೋದಿಲ್ಲ. ಇಲ್ಲ ಸಿಗ್ತದೆ, ಆದ್ರೂ ಬಿಡಬಾರ್ದು. ಬಿಡಬಾರ್ದು. ಈಗ ಕಾಲ ಕಾಲಕ್ಕೆ ತಕ್ಕಂತ ಏನೆಲ್ಲ ಏರುಪೇರುಗಳು ಅಥವಾ ಬದಲಾವಣೆಗಳು ಆಗ್ತಾ ಇರ್ತವೆ, ಆದ್ರೂ ಬಿಡಬಾರ್ದು. ಹೌದು. ನಿಮ್ದು ಎಷ್ಟು ಎಕರೆ ತೋಟ ಇದೆ ಭೂಪಾಯಿನವ್ರೆ? ನಮ್ದು ನಾನು ಮತ್ತೆ ನಮ್ಮ ಅಣ್ಣ ಸೇರಿ ಒಟ್ಟು 40 ಎಕರೆ ಬರುತ್ತೆ ಸರ್. 40 ಎಕರೆ ನೋಡಿ, 40 ಎಕರೆ ಅಲ್ಲಿ 4 ಆದ್ರೂ ಇಟ್ಕೋಬೇಕು ನೀವು. 4 ಯಾಕೆ, 40 ಇಟ್ಕೋಬಹುದು ಬೇಕಾದ್ರೆ ಮನಸ್ಸು ಮಾಡಿದ್ರೆ. ಒಂದು ಜಾಗ ಗಣಗೂರು 16 ಕಿಲೋಮೀಟರ್ ಆಗುತ್ತೆ. ಇನ್ನೊಂದು ಜಾಗ ಇಲ್ಲೇ 8 ಕಿಲೋಮೀಟರ್ ಆಗುತ್ತೆ. ಬೆಟ್ಟ ಬೆಟ್ಟ. ಓಹೋ, ಶ್ರಮ ಪಟ್ಟು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ. ನಮ್ಮ ಮನೆ ಜೂನಿಯರ್ ಕಾಲೇಜ್ ಬ್ಯಾಕ್ ಅಲ್ಲಿ ಇರೋದು. ಹೌದಾ? ಮನೇಲಿ ಯಾರ್ಯಾರು ಇದ್ದೀರಿ? ನಾನು ನಮ್ಮ ಶ್ರೀಮತಿ ಇಬ್ಬರು ಇದ್ದೀವಿ. ಮಕ್ಕಳು ಬೆಂಗಳೂರಲ್ಲಿ ಎಲ್ಲ ಓದಿ ಆಗಿದೆ, ಉದ್ಯೋಗದಲ್ಲಿದ್ದಾರೆ. ಬರ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರಲ್ವಾ? ಅವ್ರಿಗೂ ಇಂಟ್ರೆಸ್ಟ್ ಇದೆ. ಹೌದು, ಆಮೇಲೆ ಬರ್ತಾರೆ ಬಿಡಿ, ತೊಂದರೆ ಇಲ್ಲ ಅಲ್ವಾ? ಸರ್, ಅವ್ರಿಗೆ ಬೆಂಗಳೂರಲ್ಲಿ ಮರಗಿಡನೇ ಇಲ್ಲ. ಇಲ್ಲಿ ಮರಗಿಡಗಳಿದಾವೆ, ಅಲ್ಲಿ ಸಾಕಷ್ಟು ಇದಾವೆ. ಕಮ್ಮಿ, ಬಹಳ ಕಮ್ಮಿ. ಅಯ್ಯೋ, ಲಾಲ್ ಬಾಗಿಗೆ ಹೋಗ್ಬಿಟ್ರೆ ನೀವು, ನಮ್ಮಲ್ಲಿಗಿಂತ ಹೆಚ್ಚಿಗಿದ್ದಾವೆ ಭೂಪೇನವ್ರೆ. ಅಲ್ಲಿ ಕಾಣುವ ವಿಶೇಷ ಮರಗಿಡಗಳು ನೋಡಿದ್ರೆ ನಾವು ಏನು ಇಲ್ಲ ಅಲ್ಲ ಅನ್ನೋ ತರ ಅನ್ಸುತ್ತೆ. ಅಲ್ಲ ಮೈಸೂರಲ್ಲ, ನೀವು ಬೆಂಗಳೂರದ ಹೇಳ್ತಾ ಇದ್ದೀರಲ್ಲ, ಲಾಲ್ ಬಾಗು ಸಸ್ಯ ಕಾಶಿ ಅದು. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್, ಭಾರತೀಯ ವಿಜ್ಞಾನ ಮಂದಿರ ಆವರಣ. ಹಾಗೆ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಮತ್ತೆ ಮೇಕ್ರಿ ಸರ್ಕಲ್ ಇಂದ ಮುಂದೆ ಹೋಗಿ ಹೆಬ್ಬಾಳಿನಿಂದ ನೀವು ಯಲಹಂಕಕ್ಕೆ ಹೋಗೋ ದಾರಿಯಲ್ಲಿ GKVK ಹೋಗ್ಬಿಟ್ರೆ ಸಾವಿರಾರು ಎಕರೆ ಪ್ರದೇಶದ ಹಸಿರು ಚಿತ್ರಣ ಕಾಣುತ್ತೆ. ಅಲ್ಲಿ ಏನಿಲ್ಲ ಅಂತ ಅನ್ಕೋಬಾರ್ದು, ಇದೆ, ಅಲ್ಲಿಂದಲೂ ನಾವು ಕಲಿಬಹುದು, ಇಲ್ಲಿನೂ ಇದೆ. ಹೌದು. ಭೂಪೇನವ್ರು ತಮ್ಮ ವಯಸ್ಸು ಎಷ್ಟಂದ್ರಿ? ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದೀರಿ, ಲವಲವಿಕೆಲ್ಲಿದ್ದೀರಲ್ವಾ? ಶುಗರ್ ಇಲ್ಲ, ಬಿಪಿ ಇಲ್ಲ. ನೋಡಿ, ಶುಗರ್ ಇಲ್ಲ, ಬಿಪಿ ಇಲ್ಲ ಅಂದಡಿಗೆ ದೂರವಾಣಿ ಕರೆ ಕಟ್ಟಾಯಿತು. ಅಂದರೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಬಿಗಿಯಾಗಿರ್ರಿ ಅಂದ್ಕೊಂಡು ಒಂದು ಸಂದೇಶನೋ ಏನೋ ಗೊತ್ತಾಗ್ತಾ ಇಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಭೂಪೇನವ್ರು ಮತ್ತೆ ಪ್ರಯತ್ನ ಮಾಡ್ಬೋದು, ಮಧ್ಯದಲ್ಲಿ ಬೇರೆ ಬೇರೆಯವರು ಪ್ರಯತ್ನ ಮಾಡಿ, ಮತ್ತು ವಾರವೂ ಸಂಪರ್ಕ ಮಾಡೋರು ಸ್ವಲ್ಪ ವಿಶ್ರಾಂತಿ ಕೊಟ್ಕೊಳ್ಳಿ, ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ, ಬೇರೆಯವರಿಗೆ ಅವಕಾಶ ಕೊಡಿ. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಯಾರು ತಾವು? ನಾನೇ ಬುಕ್ಕೈ ಸರ್. ಹಾಂ, ನೋಡಿ, ನಿಮಗೆ ಸಿಕ್ಬಿಡ್ತು ಅಲ್ವಾ, ಒಳ್ಳೇದು. ಮೊದಲು ನಾವೊಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಸರ್. ಹಾಂ ಹಾಂ, ನಿಮ್ಮ ಮಡಿಕೇರಿಯಲ್ಲಿ. ಓಕೆ, ಅಲ್ಲ ಇನ್ನೂ ಕೊಡಿ, ಮೊದಲು ಯಾಕೆ, ಈಗಲೂ ಕೊಡಿ. ಹಾಂ, ಭೂಪೇನವ್ರೇ, ಕಾಮನ ಬಿಲ್ಲು ಅಂತ ಕೇಳಿದಾಗ ಅದಕ್ಕೊಂದು ನಾನು ಮಾತಾಡಿದ್ದೆ. ಅಲ್ಲ, ಈಗಿರ್ಲಿ, ಈ ರಸಪ್ರಶ್ನೆಗೆ ಬರೋಣ. ಆಯ್ತು ಸರ್. ತಾವು ಎಲ್ಲಿವರೆಗೂ ಓದಿದಿರಿ? ಎಂಎ ಇಂಡಸ್ಟ್ರಿಯಲ್ ಸೈಕಾಲಜಿ ಸರ್. ಎಂಎ ಇಂಡಸ್ಟ್ರಿಯಲ್ ಸೈಕಾಲಜಿ. ಅಬ್ಬಾ ಅಬ್ಬಾ, ಶರಣು ನಿಮಗೆ ದೊಡ್ಡ ನಮಸ್ಕಾರ. ಮೈಸೂರು ಮಾನಸ ಗಂಗೋತ್ರಿ. ನೋಡಿ ನೋಡಿ, ಯಾವಾಗ ಓದಿದ್ದು ತಾವು? ನಾನು 1981 ಅಲ್ಲಿ ಕಂಪ್ಲೀಟ್. ನೋಡಿ ನೋಡಿ, ಆಗ್ಲೇ ನೀವು ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಉದ್ಯೋಗ ಮಾಡಿದ್ರೆ ನೇರವಾಗಿ ಕೃಷಿ ಬಂದ್ಬಿಟ್ರೆ? ಇಲ್ಲ, ಸ್ವಲ್ಪ ದಿನ ಬಾಂಬೆ ಇದೆ ಎಲೆಕ್ಟ್ರಿಕಲ್ ಕಂಪನಿಯಲ್ಲಿ. ಒಳ್ಳೇದು, ಸಂತೋಷ. ನೋಡಿ, ಭೂಮಿ ತಾಯಿ ವಿದ್ಯಾವಂತರನ್ನು ಕರೆಸಿಕೊಳ್ಳುತ್ತೆ ಅನ್ನೋದಕ್ಕೆ ನೀವು ಒಳ್ಳೆ ಉದಾಹರಣೆ. ಬೆಳಗಾಂ ಎಂಟ್ರಿ ಆಗೋ ಕರ್ನಾಟಕ ಅಂತ ನನಗೆ ಗೊತ್ತಾಯ್ತು. ನೋಡಿ ನೋಡಿ, ಗಿಡ ಮರಗಳು ಬಹಳ ಚಂದ ಇತ್ತು. ಹೌದು, ಈಗ ಒಂದ್ ಪ್ರಶ್ನೆ ತಮ್ಗೆ ಕೇಳಿ ಸರ್. ಯಾವ ತರಕಾರಿಯನ್ನ ಇಂಗ್ಲಿಷ್ ನಲ್ಲಿ ಎಗ್ ಪ್ಲಾಂಟ್ ಅಂತ ಕರೀತಾರೆ? ಎಗ್ ಪ್ಲಾಂಟ್ ಅಂತ ಒಂದು ತರಕಾರಿಯನ್ನ ಕರೀತಾರೆ, ನಮ್ಮ ಕೊಡಗು ಜಿಲ್ಲೆಯಲ್ಲೂ ಜನ ಬೆಳೀತಾರೆ ಅದನ್ನ. ಎಗ್ ಪ್ಲಾಂಟ್, ಮೊಟ್ಟೆ ಗಿಡ ಅಂತ ಕರೀತಾರೆ ಕನ್ನಡದಲ್ಲಿ ಹೇಳೋದಾದ್ರೆ, ಮೊಟ್ಟೆ ಗಿಡ, ಎಗ್ ಪ್ಲಾಂಟ್. ನೋಡಿ, ಚೆನ್ನಾಗಿ ಹೇಳಿದ್ರಿ, ಬಹಳ ಸಮಯ ತೆಗೆದುಕೊಳ್ಳಿಲ್ಲ, ತಕ್ಷಣ ನಿಮ್ಮ ಮನಸ್ಸಿಗೆ ಬಂತು. ಹೇಗೆ ಅನ್ಕೊಂಡ್ರಿ, ಬ್ರಿಂಜಾಲ್ ಅಥವಾ ಬದನೆ ಅಂತ? ಅದು ಬಟಾನಿಕಲ್ ಇದಕ್ಕೆ ಬರೋದು. ಬಟಾನಿಕಲ್ ಗಾರ್ಡನ್ ಅಲ್ಲ, ಬಟಾನಿಕಲ್ ಗಾರ್ಡನ್ ಅನ್ನೋದಕ್ಕಿಂತ ನೀವು ಎಗ್ ಪ್ಲಾಂಟ್ ಅಂತಂದ್ರೆ ಬ್ರಿಂಜಾಲ್ ಅನ್ನೋ ಒಂದು ಆಲೋಚನೆ ಹೇಗೆ ಬಂತು, ಉತ್ತರ ಹೇಗೆ ಸಿಕ್ತು ನಿಮಗೆ? ಕನ್ನಡದಲ್ಲಿ ಬದನೆಕಾಯಿ ಅಲ್ಲ, ಸರಿನೇ, ಎಗ್ ಪ್ಲಾಂಟ್ ಅಂತ ಕೇಳಿದ್ರ? ಹಾ, ಅಲ್ಲೇ ಇದೆ ನೋಡಿ, ಮೊಟ್ಟೆ ತರ ಕಾಯಿಗಳಿರ್ತವೆ, ಈಗೆಲ್ಲ ಉದ್ದುದ್ದಾಗಿ ಬರ್ತವೆ. ಮೊದ್ಲಿಂದ ಇರೋದು ಮೊಟ್ಟೆಗಿಂತ ಸ್ವಲ್ಪ ದೊಡ್ಡದು ಅಥವಾ ಮೊಟ್ಟೆಗಿಂತ ಸಣ್ಣದು, ಆ ತರ ಮೊಟ್ಟೆ ತರನೇ ಇರೋದ್ರಿಂದ ಎಗ್ ಪ್ಲಾಂಟ್ ಅಂತ ಅನ್ಕೊಂಡು ಇಂಗ್ಲಿಷ್ ನಲ್ಲಿ ಅದನ್ನ ಸಾಮಾನ್ಯವಾಗಿ ಕರೆಯೋದಿದೆ. ತಾವ್ ಹೇಳಿದಂಗೆ ಬ್ರಿಂಜಾಲ್ ಅಂತ ಅನ್ಕೊಂಡು ಹೇಳ್ತಾರೆ. ಅಲ್ವಾ? ಹೌದು ಹೌದು ಹೌದು, ಒಳ್ಳೇದು. ಇರ್ಲಿ, ಆಮೇಲೆ ಮಾತಾಡೋಣ. ಧನ್ಯವಾದ, ಧನ್ಯವಾದ ಬೋಪಾಯಿ, ನಮಸ್ಕಾರ. ಕೇಳ್ತಾ ಹೋದರೆ, ಮಾತಾಡ್ತಾ ಹೋದರೆ ಬೋಪಾಯಿನವರು ಅಥವಾ ಬೇರೆಯವ್ರ ಜೊತೆಗೆ ತುಂಬ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ಬೋದು. ಕರೆಗಳನ್ನು ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೂ ಮಾತಾಡೋಣ. ಮುಂದಿನ ಕರೆ, ವ್ಯತ್ಯಾಸ ಆಯಿತು, 0822720006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ. ಇತರ ಕಾರ್ಯಕ್ರಮಗಳಿಗೂ ಈ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಬೋದು. ಶ್ರೋತೃಗಳೇ ನಮಸ್ಕಾರ, ಮಾತಾಡಿ, ಹೇಳಿ ಯಾರು? ವ್ಯತ್ಯಾಸ ಆಯಿತು. ಕೆಳಗರೆ, ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಸಾರ್ಥಕವಾಗಿ ಕೆಲಸ ಮಾಡೋರಿದ್ದಾರೆ. ತಾವು ಬೆಳೆದು ತಮ್ಮ ಊರನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಆದರ್ಶಪ್ರಾಯರಾಗಿ ಕಾಣ್ತಾರೆ ಕೆಲವೇ ಕೆಲವರು. ನಮಸ್ಕಾರ, ಯಾರು ತಾವು, ಹೇಳಿ, ಮಾತಾಡಿ. ವಿಶೇಷವಾಗಿ ಕಾಣಸಿಗುವ ವ್ಯಕ್ತಿಗಳಲ್ಲಿ ನಾವು ಇತ್ತೀಚೆಗೆ ಸೋಮವಾರಪೇಟೆ ತಾಲೂಕು ತಾಕೇರಿಯ ಮುತ್ತಣ್ಣ ಅವರನ್ನು ಭೇಟಿ ಮಾಡಿದ್ವಿ, ಅವರ ಸಂದರ್ಶನವನ್ನು ಮಾಡಿದ್ವಿ. ಮುಂದಿನ ಬುಧವಾರ ಮತ್ತು ಗುರುವಾರ ಅವರ ವಿವರವಾದ ವಿಚಾರಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ, ಯಾರು ತಾವು? ವಿನೋದಾಕ್ಷಿ ಅವರು. ಬಹಳ ದಿನದಿಂದ ಮಾತಾಡ್ಲಿಕ್ಕೆ ಆಗ್ಲಿಲ್ವಾ, ಅಥವಾ ಬೇರೆಯವ್ರು ಮಾತಾಡ್ಲಿ ಅಂತ ಅನ್ಕೊಂಡು ಸುಮ್ನಿದ್ರ? ಹೆಂಗೆ ಓ, ಸಿಗ್ತಾ ಇರ್ಲಿಲ್ಲ ನೋಡಿ. ಬೇರೆಯವರು ಈಗ ಬೇರೆಯವ್ರು ಮಾಡ್ಲಿ ಅಂತ ಅನ್ಕೊಂಡು ನಿಮಗೆ ಬಿಟ್ಕೊಟ್ಟಿದ್ದಾರೆ. ನಮ್ಮ ಕೇಳುಗರು ಜಾಣ್ರೆ, ಒಂಥರ ಸಂಸ್ಕಾರವನ್ನು ಇಟ್ಕೊಂಡೇ ಇರ್ತಾರೆ, ಹೇಗೆಗೋ ಮಾತಾಡಲ್ಲ. ಮತ್ತೆ ಒಂಥರ ಬೇರೆಯವರು ಸಂಪರ್ಕ ಮಾಡಲಿ, ಬೇರೆಯವರು ಮಾತಾಡಲಿ ಅನ್ನೋ ಒಂದು ಅಪೇಕ್ಷೆನೂ ಇಟ್ಕೊಂಡಿರ್ತಾರೆ. ಈ ಸಾರಿ ಕಾಫಿ ಕಾಳುಮೆಣಸು ಹೇಗಿದ್ರಮ್ಮ ನಿಮ್ದು? ಹೌದಾ, ಜನ ಸಿಗ್ತಾ ಇಲ್ವಾ? ಅಲ್ವಾ, ಆದ್ರೂ ಮನೆಯವ್ರು ಸೇರ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟೋ ಕೆಲಸಗಳು ಚೆನ್ನಾಗಿ ಸಾಕ್ತವೆ ಅಲ್ವಾ? ಹೌದು ಹೌದು. ವಿನೋದಾಕ್ಷಿ ಅವರೇ, ತಾಕೇರಿ ಗ್ರಾಮ ನಿಮ್ದಲ್ವಾ? ಹೌದು ಹೌದು. ಒಂದು ಪ್ರಶ್ನೆ ತಮಗೆ, ಕಾಫಿ ತೋಟಗಳ ಮಣ್ಣಿನ ರಸಸಾರ ತಟಸ್ಥವಾಗಿದ್ರೆ ಸುಣ್ಣವನ್ನ ಕೊಡಬೇಕೋ ಬೇಡವಾ? ತಟಸ್ಥ, ತಟಸ್ಥ ಅಂದ್ರೆ, ತಟಸ್ಥ ಅಂತಂದ್ರೆ ಏನ್ ಹೇಳಿ? ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಯಾವ ಸಂಖ್ಯೆಯನ್ನ ಬಳಸ್ತಾರೆ ಮಣ್ಣಿನ ರಸಸಾರಕ್ಕೆ? ಹೌದು, ಹುಳಿ ಮಣ್ಣಿದ್ರೆ ಕೊಡಬೇಕು. ತಟಸ್ಥವಾಗಿದ್ರೆ, ತಟಸ್ಥವಾಗಿದೆ ಅಂದ್ರೆ ಪಿ ಹೆಚ್ ರಸಸಾರ 6.5-7 ತಟಸ್ಥ ಅಂತ ಹೇಳ್ತಾರೆ. ಹೌದು, ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈಗ ಈ ರಾಜಕೀಯದಲ್ಲೂ ಹೇಳ್ತಾರೆ, ಆ ಕಡೆ ಇಲ್ಲ ಈ ಕಡೆ ಇಲ್ಲ ತಟಸ್ಥವಾಗಿದ್ರು ಅಂತ. ಮನೆಯಲ್ಲೂ ಹಾಗೆ ಅಪ್ಪನ ಕಡೆಯಿಲ್ಲ ಅಮ್ಮನ ಕಡೆಯಿಲ್ಲ ಇಬ್ಬರು ಕಡೆನೂ ಒಲವು ತೋರಿಸೋದು. ಹ್ಞೂ ಹಾಗೆ ಇದು ಈ ಕಡೆ ಆಮ್ಲೀಯವಲ್ಲ ಕ್ಷಾರವೂ ಅಲ್ಲ ತಟಸ್ಥ. ಹೀಗೆ ಹಾಂ ಸರಿಯಾಗಿ ಹೇಳಿದ್ರಿ, ಸರಿಯಾಗಿದ್ರಿ. ತಟಸ್ಥವಾಗಿದ್ದರೆ ಸುಣ್ಣ ಕೊಡುವ ಅಗತ್ಯಿಲ್ಲ. ಅಂದರೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಚೆನ್ನಾಗಿದ್ದರೆ ಸುಣ್ಣವನ್ನು ಮತ್ತೆ ಕೊಡುವ ಅಗತ್ಯಿಲ್ಲ ಅಂತ ಅಂದ್ಕೊಂಡು ಅಧ್ಯಯನಗಳು ಹೇಳ್ತವೆ, ಅನುಭವಗಳಿಂದ ನಾವು ತಿಳ್ಕೊಳ್ಬೇಕು. ನೀವು ಸುಣ್ಣವನ್ನು ಕೊಡ್ತೀರಾ? ಮಣ್ಣಿನ ಪರೀಕ್ಷೆನೂ ಮಾಡಿಸ್ಕೊಳ್ಳಿ ಆಗಿದ್ದಾಗೆ ಒಳ್ಳೇದು. ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಹೇಳ್ತಾರೆ ಈಗ ನೀವು ಕೊಡುವ ಸುಣ್ಣ ಎಷ್ಟು ಬೇಕು ಅಥವಾ ಬೇಕೋ ಬೇಡ ಅಂತ ಗೊತ್ತಾಗ್ತದೆ. ಹೌದೌದು, ಕೆಲವೊಬ್ಬರದ್ದು ಮಣ್ಣು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಒಳ್ಳೆ ಸಗಣಿ ಗೊಬ್ಬರ ಹಾಕ್ತಾರೆ, ಆಮೇಲೆ ಅಲ್ಲೇ ಹತ್ತಿ ಮರಗಳು ಇರ್ತವೆ. ಹಾಗಿರೋದ್ರಿಂದ ಮತ್ತೆ ಸುಣ್ಣ ಕೊಡೋ ಅಗತ್ಯಿಲ್ಲ ಅಂತ ಅಂದ್ಕೊಂಡು ಮಣ್ಣಿನ ಪರೀಕ್ಷೆ ವರದಿ ತಿಳಿಸುತ್ತೆ. ಹೌದು, ಮಕ್ಕಳು ನೀವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ, ಚೆನ್ನಾಗಿ ಬೆಳವಣಿಗೆ ಆಗಿ ಮನೆ ನಿಮ್ದೆಲ್ಲ ಒಂದು ಅಲ್ಲ ನಮ್ಮ ಮಾರ್ಗದರ್ಶನ ಏನಿಲ್ಲ, ನಿಮ್ಮ ಕೆಲಸನೇ ನಿಮಗೆ ಶ್ರೀರಕ್ಷೆ. ನಮ್ಮ ಕರ್ತವ್ಯ ನಾವು ಆಕಾಶವಾಣಿಯಲ್ಲಿ ಏನು ಹೇಳಬೇಕು ಒಳ್ಳೊಳ್ಳೆದು ಹೇಳ್ತಾ ಇರ್ತೀವಿ, ಅದನ್ನು ಸ್ವೀಕರಿಸ್ಕೊಂಡು ನೀವು ಸಂತೋಷ ಪಡ್ತೀರಿ. ನೀವು ನೀವು ಬೆಳವಣಿಗೆ ಆಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ನೀವೇ ನಿಮ್ಮ ಶ್ರಮ ನಿಮ್ಮ ಪಾಲ್ಗೊಳ್ಳುವಿಕೆನೆ ಕಾರಣ ಆಗ್ತದೆ ಅಲ್ವಾ? ಏನೋ ಒಂದು ಅಲ್ಲ, ಹೌದು ಪರಿಣಾಮ ಆಗುತ್ತೆ, ಒಂಥರ ಉತ್ತೇಜನ, ಉತ್ತೇಜನ. ಹೌದು ಒಳ್ಳೆಯದು ಆಗಲಿ ಅಮ್ಮ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ, ಸೋಮವಾರಪೇಟೆ ತಾಲೂಕು ತಾಕೇರಿಯ ವಿನೋದಾಕ್ಷಿ ಅವರು ಒಬ್ಬ ಮಹಿಳೆಯಾಗಿ ಎಷ್ಟು ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ ಅಂತ ಈ ಹಿಂದೆ ಅವರ ಸಂದರ್ಶನವನ್ನು ಪ್ರಸಾರ ಮಾಡಿದ್ವಿ. ಧೃತಿಗಿಡದಲ್ಲೇ ಮನೆತನವನ್ನು ಮುಂದುವರಿಸ್ಕೊಂಡು ಹೋಗುತ್ತಿರುವ ವಿನೋದಾಕ್ಷಿ ಅವರು ಮಕ್ಕಳ ಸಹಕಾರವನ್ನು ಪಡೆದುಕೊಂಡು ಕೃಷಿಯಲ್ಲಿ ಏಳು ಬೀಳುಗಳ ಮಧ್ಯ ಬೇರೆ ಬೇರೆ ಸಮಸ್ಯೆಗಳ ಮಧ್ಯದಲ್ಲೂ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಾಂ, ತಮ್ಮ ಹೆಸರು, ನಿಮ್ಮ ಹೆಸರು ಹೇಳ್ಬೋದಾ? ಬಳ್ಳಮ್ಮ. ಬಳ್ಳಮ್ಮ. ಬಳ್ಳಮ್ಮನವ್ರು ಎಲ್ಲಿಂದ? ನಾನು ಗೋಣಿಕೊಪ್ಪ. ಗೋಣಿಕೊಪ್ಪ. ನಿಮ್ದು ಸ್ಪಷ್ಟವಾಗಿ ಕೇಳ್ತಲ್ಲ, ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೋಬಹುದು ನಿಂತ್ಕೋಬಹುದಾ ನೋಡಿ. ಬಳ್ಳಮ್ಮನವ್ರು ಕೇಳ್ತಾ ಇದೆಯಲ್ವಾ? ಒಳ್ಳೆ ಜಾಗದಲ್ಲಿ ನಿಮ್ಮದು ಸಂಪರ್ಕ ನೆಟ್ವರ್ಕು ಸರಿಗೆ ಇಲ್ಲ ಅನಿಸುತ್ತೆ, ಹಂಗಾಗಿ ನಾವು ನೀವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಈಗ ಕೇಳ್ತಾ ಇದೆಯಾ? ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಬಳ್ಳಮ್ಮನವ್ರೆ. ಅಲ್ಲಿ ನೆಟ್ವರ್ಕು ಚೆನ್ನಾಗಿರೋ ಜಾಗದಲ್ಲಿ ನೋಡಿ. ಕೇಳ್ತಾ ಇಲ್ಲ, ನೀವು ಮಾತಾಡೋದು ಕೇಳ್ತಾ ಇಲ್ಲ. ಇಲ್ಲ, ಇನ್ನೊಂದು ಸಾರಿ ಪ್ರಯತ್ನ ಮಾಡ್ಬೋದಾ ನೋಡಿ. ಕೆಳಗಡೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. 08272220006. ನಮಸ್ಕಾರ. ವ್ಯತ್ಯಾಸ ಆಗ್ತಾ ಇರತ್ತೆ ಈ ಪಶ್ಚಿಮ ಘಟ್ಟದಲ್ಲಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಸಂಪರ್ಕದ ಕೊರತೆಗಳು. ನಮಸ್ಕಾರ, ಯಾರು ತಾವು ಹೇಳಿ? ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. 7:20 ತನಕ ನಮ್ಮ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರತ್ತೆ ಶ್ರೋತೃಗಳೇ. ಇನ್ನು 5 ನಿಮಿಷ ಇದೆ, ಇನ್ನು ಇಬ್ಬರು ಜೊತೆಗೆ ನಾವು ಮಾತಾಡ್ಬೋದು. ಕೆಳಗ್ರೆ ಪ್ರತಿದಿನವೂ ಕಿಸಾನ್ ವಾಣಿಯಲ್ಲಿ ನಿಮಗಿಷ್ಟವಾಗುವ ನಿಮಗೆ ಉಪಯುಕ್ತವಾಗುವ ಸಂಗತಿಗಳನ್ನು ಬಿತ್ತರಿಸ್ತಾ ಇರ್ತೀವಿ. ಈಚೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡ ಕೃಷಿ ಮಹೋತ್ಸವ ಕಾರ್ಯಕ್ರಮದ ವಿವರಗಳನ್ನು ಬರುವ ಗುರುವಾರ ಪ್ರಸಾರ ಮಾಡ್ತಾ ಇದ್ದೀವಿ. ನಾಳೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ರೋಹಿತ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ, ಅವರ ಕಾಫಿ ತೋಟದಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಸಂದರ್ಶನ ಉತ್ತಮವಾಗಿದೆ. ಹೀಗೆ ಪ್ರತಿ ಶನಿವಾರ ಕೃಷಿ ಪುಂಜ, ಕೃಷಿ ಕಳಸ, ಹಾಗೆ ಪ್ರತಿ ಭಾನುವಾರ ಮತ್ತು ಬುಧವಾರ ತೋಟಗಾರಿಕೆ ನೋಟಗಳಿಕೆ, ಹೀಗೆ ಕಾಫಿ, ಭತ್ತ ಮತ್ತಿತರ ಬೆಳೆಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತವೆ, ಆಲೋಚಿಸ್ತಾ ಇರಿ. ನಮಸ್ಕಾರ, ಯಾರು ತಾವು ಮಾತಾಡಿ, ಯಾರು ತಾವು? ಹಾಂ ಮಾತಾಡಿ, ಕೇಳ್ತಾ ಇದೆ. ಸಂಪರ್ಕದ ಕೊರತೆ. ಕೇಳಿದ್ರೆ, ಕಾಫಿ ತೋಟಗಳಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರೆ ಸುಣ್ಣವನ್ನು ಹಾಕುವ ಅಗತ್ಯನೇ ಬರೋದಿಲ್ಲ ಅಂತ ಅಂದ್ಕೊಂಡು ಕಾಫಿ ಮಂಡಳಿಯವರು ಸಹ ಹೇಳ್ತಾರೆ. ಇದಕ್ಕಾಗಿ ನೆರಳಿಗೆ ಬೆಳೆಸುವ ಮರಗಳು ತೋಟದ ಫಲವತ್ತತೆಯನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ, ಕಾಪಾಡುವ ನಿಟ್ಟಿನಲ್ಲೂ ನೆರವಾಗಬೇಕು. ಆ ಥರದ ಮರಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಎಷ್ಟೋ ಜನ ಹೇಳ್ತಾರೆ, ಸಿಲ್ವರ್ ಹಾಕಿದ ಬಳಿಕ ಕಿತ್ತಲೆ ಹೋಯಿತು, ಸಮಸ್ಯೆ ಏನೇನು ಕಾಣಿಸ್ಕೊಂಡಿದೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ, ಯಾರು ತಾವು? ನಾನು ಪೂವಣ್ಣ ಅಂತ, ಇಲ್ಲಿ ಕುಟ್ಟದಿಲ್ಲ. ಓಹೋ, ಪೂವಣ್ಣ ಅವರು ಎಷ್ಟು ಎಕರೆ ತೋಟ ತಮ್ದೆಲ್ಲ? ನಮ್ಗೊಂದು 22 ಎಕರೆ ತೋಟ ಇದೆ, ಒಂದು 14 ಎಕರೆ ಗದ್ದೆ ಇದೆ. 14 ಎಕರ್ಸ್? 14 ಎಕರೆ ಗದ್ದೆ ಮಾಡ್ತೀರಿ? ಗದ್ದೆ ಮಾಡಲ್ಲ ಸರ್, ನಮ್ಮಲ್ಲಿ ಅಣೆಕಟ್ಟ ಜಾಸ್ತಿ, ನಾವು ತೋಟ ಮಾಡಿದ್ದೇವೆ. ಓಹೋ, ಗದ್ದೆ ಸ್ವಲ್ಪನೂ ಬೆಳೀತಾ ಇಲ್ವಾ? ಸ್ವಲ್ಪ, ಇಲ್ಲಿ ನಮ್ಮ ಊರಲ್ಲಿ ಯಾರು ಬೆಳೆಸೋದಿಲ್ಲ, ಬರೀ ಅಣೆಕಟ್ಟ ಜಾಸ್ತಿ ಇಲ್ಲಿ. ಅಷ್ಟೊಂದು ಕಾಟ ಇದೆಯಾ? ಬರೀ ಅದರದ್ದೇ ಕಾಟ ಇರುತ್ತೆ, ಬೇರೆ ಏನು ಕಾಟ ಇಲ್ಲ. ಎಷ್ಟು ವರ್ಷಗಳಿಂದ ಭತ್ತ ಬೆಳೆಯೋದು ಕೈ ಬಿಟ್ಬಿಟ್ರಿ? ಸರ್ ಆಲ್ಮೋಸ್ಟ್ ಒಂದು 14-15 ಇಯರ್ಸ್ ಆಗಿದೆ. ಅಬ್ಬಾ, ಆದರೂ ಆನೆಗಳು ಬರೋದು ಬಿಟ್ಟಿಲ್ಲ ಅಲ್ವಾ? ಆನೆಗಳು ಇಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ವಿಸಿಟ್ ಇರುತ್ತೆ, ಆನೆದು ರೆಗ್ಯುಲರ್ ಪ್ರಾಬ್ಲಮ್. ಅಲ್ಲ, ಬಂದು ಈಗ ಭತ್ತ ಸಿಗ್ಲಿಲ್ಲ ಅಂದ್ರೆ ಇನ್ನೇನು ತಿನ್ಕೊಂಡು ಹೋಗ್ತವೆ? ಮತ್ತೆ ಫ್ರೂಟ್ಸ್, ಹಣ್ಣು ಹಂಪಲುಗಳನ್ನೆಲ್ಲ ಹಾನಿ ಮಾಡುತ್ತೆ, ಹಾಗೆ ಅಡಿಕೆ ಏನೇನು ಸಿಗುತ್ತೋ ಅದಕ್ಕೆ ಇಷ್ಟ ಆಗುತ್ತೋ ಹುಡುಕಿ ಹುಡುಕಿ ತಿನ್ಕೊಂಡು ಹೋಗುತ್ತೆ. ಅಲ್ಲ, ಅದೇ ಹೋಗಿದ ಕಡೆ ಎಲ್ಲ ದಾರಿ, ಅದಕ್ಕೆ ಏನು ಬೇಕು ಅದು ಆಪ್ಷನ್ಸ್ ಇರುತ್ತೆ ಇಲ್ಲಿ, ಹಣ್ಣು ಹಂಪಲು ಅಂತ ತಿನ್ಕೊಂಡು. ಆನೆ ಬಹಳ ಜಾಣ ಜೀವಿ. ಏನದು? ಆನೆ ಬಹಳ ಜಾಣ ಜೀವಿ ಅಲ್ವಾ? ಸ್ಮಾರ್ಟ್ ಅದು, ತುಂಬಾ ಸ್ಮಾರ್ಟ್. ಪೂವಣ್ಣ ಅವರು, ಎಷ್ಟು ವರ್ಷದಿಂದ ತಾವು ರೇಡಿಯೋ ಕೇಳ್ತಿದ್ರಿ? ರೇಡಿಯೋ ನಾವು ಮುಂಚೆಯಿಂದಾನೆ ಇಲ್ಲಿ ಅಪ್ಪ ಅಮ್ಮ ಕೇಳುವಾಗ ಕೇಳ್ತಾ ಇದ್ವಿ, ಈಗ ಮನೆಯಲ್ಲಿ ಇರೋದ್ರಿಂದ ರೆಗ್ಯುಲರ್ ಕೇಳ್ತಾರೆ. ಎಷ್ಟು ವಯಸ್ಸು ತಮ್ದು? ನಾನು 32. ಏನು ಓದಿದಿರಿ ತಾವು? ನಾನು BCom ಮಾಡಿ ಹಾಸ್ಪಿಟಾಲಿಟಿ ಸೈನ್ಸ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೇನೆ. ಓಹೋ, ಪೂರ್ಣ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಿ ಅಲ್ವಾ? ಹೋಮ್ ಸ್ಟೇ ಇದೆ ಸರ್, ಬಿಸ್ನೆಸ್ ಅಗ್ರಿಕಲ್ಚರ್ ಅಲ್ಲೂ ಇದೆ. ಅದೇ, ನಿಮ್ಮ ಜೊತೆಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯನೂ ಓಡ್ತಾ ಇದೆ. ಹಾಗಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ, ಆಮೇಲೆ ವಿಶೇಷವಾಗಿ ಏನಾದರೂ ಕಾಫಿ ತೋಟದಲ್ಲಿ ಕೆಲಸ ಮಾಡಿದಿರ ತಾವು? ವಿಶೇಷ ಅಂತ ಇಲ್ಲ, ನಾವು ಅಂದ್ರೆ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇರೋ ತರನೇ ಮಾಡ್ತಿರೋದು. ಸ್ಪೆಷಾಲಿಟಿ ಫಾರ್ಮಿಂಗ್ ಅಂತ ಏನು ಮಾಡಿಲ್ಲ. ಇಲ್ಲ ಮಾಡಿ, ನಿಮ್ಮಂತಾರಲ್ಲ ಮಾಡಿದ್ರೆ ಅದು ಬೇರೆಯವರಿಗೂ ಮಾರ್ಗದರ್ಶನ ಆಗುತ್ತೆ, ಹುರುಪ್ ಸಿಗುತ್ತೆ. ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತೇವೆ, ಆ ದಾರಿಯಲ್ಲಿ ಇದ್ದೀರಿ. ಇಂಪ್ಲಿಮೆಂಟ್ ಯಾವುದು ಮಾಡಿಲ್ಲ. ಮಾಡಿ ಮಾಡಿ, ಬಹಳ ಸಂತೋಷ ಆಗುತ್ತೆ. ನಿಮ್ಮಂತವ್ರು ಮಾಡಿಬಿಟ್ರೆ ನಾವು ತುಂಬಾ ಸಂತೋಷ ಪಡ್ತೀವಿ. ನಾವೇ ಹುಡ್ಕೊಂಡು ಬರ್ತೀವಿ ನಿಮ್ಮನ್ನ. ನಿಮ್ಮಂತವ್ರದೇ ನಮಗೆ ದೇವಸ್ಥಾನ. ಪೂರ್ಣವರೇ, ಪ್ರಶ್ನೆ ತಮಗೆ, ಭಾರತದಲ್ಲಿ ಎಷ್ಟು ಜಾತಿಯ ಬಿದಿರು ಇದೆ ಅಂತ ಹೇಳ್ಬೋದಾ? ಒಂದು ನನಗೆ ಅಷ್ಟು ನಾಲೆಜ್ ಇಲ್ಲ. ಇಲ್ಲ ಇಲ್ಲ, ಇದೆ ಹಾಗೆ ಒಂದು ಹೇಳ್ತೇನೆ. ಆಲ್ಮೋಸ್ಟ್ ಒಂದು 17-20 ವೆರೈಟೀಸ್ ಇರ್ಬೋದು ಅಂತ. ಜಾಸ್ತಿನೇ ಇದೆ, 140 ಜಾತಿಯ ಬಿದಿರು ಭಾರತದಲ್ಲಿ ಇದೆ. ಪ್ರಪಂಚದಲ್ಲಿ 1,250 ಪ್ರಭೇದಗಳಿದವಂತೆ. ನೋಡಿ, ಆಗ್ಲೇ ಪ್ರೀತಿಯಿಂದ ತಾವು ಸಂಪರ್ಕ ಮಾಡಿದಿರಿ, ತಮಗೆ ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ, ನೀವೆಲ್ಲರೂ ಪ್ರಯತ್ನಪಟ್ಟು ಸಂಪರ್ಕ ಮಾಡಲಿಕ್ಕೆ ನಮ್ಮ ನಿಲಯಕ್ಕೆ ಫೋನ್ ಮಾಡಿದಿರಿ, ಮಾತಾಡಿದಿರಿ, ಹಾಗೆ ಕಾರ್ಯಕ್ರಮವನ್ನು ಆಲಿಸಿದಿರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ರೋಬಸ್ಟಾ ಕಾಫಿಯಲ್ಲಿನ ಅನುಭವ ಕುರಿತು ಗರಗಂದೂರಿನ ಚಟ್ಟಿಮಾಡಕ್ಕೆ ರೋಹಿತ್ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ¶¶

ಕುಶಾಲನಗರದ ಟಾಪ್ಕೋ ಜಂಜಮ್ ಜ್ಯುವೆಲರಿಯ ನವೀಕರಣಗೊಂಡ ಮಳಿಗೆಯ ಉದ್ಘಾಟನೆ ಹಾಗೂ 10th ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ಖರೀದಿಗೂ ಖಚಿತ ಉಡುಗೊರೆ. ಅಲ್ಲದೆ ಪ್ರತಿದಿನ ಲಕ್ಕಿ ಡಿಪ್ ಮೂಲಕ ಒಬ್ಬರನ್ನು ಆಯ್ಕೆ ಮಾಡಿ ಬಂಪರ್ ಬಹುಮಾನ ನೀಡಲಾಗುವುದು. ಟಾಪ್ಕೋ ಜಂಜಮ್ ಬಿಎಂ ರೋಡ್ ಕುಶಾಲನಗರ ಪಿರಿಯಾಪಟ್ಟಣ. ತಾವಳಗೇರಿ ಮಾದೇವಡ ಕಾಲ್ತರ ನಮ್ಮರ ಮಾರಿ ಪತ್ಲ ಇಂದ ಬೈಟು 7 ಕೊಡಿಮರ ನಿಪ್ಚಿಡೋ, ನಾಳೆ ನೆರ್ಪು ಪಿಂಜ ಪುತ್ತರಿ, ಎಟ್ಟಂಗ ಬೈಟು ದೇವಕುಳಿಪ ನಮ್ಮ ನಡ್ಪ. ಊರು ನಾಡ್ರ ಭಕ್ತಂಗೆಲ್ಲ ಬಂತ ದೇವಡ ಆಶೀರ್ವಾದ ಪಡೆದೋಣಂದು ತಕ್ಕ ಮುಕ್ರಿಯ ಪಿಂಜ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ ಕಂಡಿತ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್ ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298705, ಮೊಬೈಲ್ 9972218440 ಅಥವಾ 9448448744. ಜನತಾ ಬಜಾರ್ ಮಡಿಕೇರಿ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಸಾಮಗ್ರಿಗಳು, ಮಸಾಲಾ ಐಟಮ್ಸ್, ಸಂಬಾರ ಪದಾರ್ಥಗಳು, ಕೊಡಗಿನ ಶುದ್ಧ ಜೇನು, ತಂಬುಟ್ಟು ಹುರಿ, ಸ್ಪೆಷಲ್ ಕಾಫಿ ಪೌಡರ್, ಅಮೂಲ್ ಐಸ್ ಕ್ರೀಮ್ ಹಾಗೂ ಎಲ್ಲಾ ವಿಧದ ಅಮೂಲ್ ಉತ್ಪನ್ನಗಳು ಎಲ್ಲವೂ ಲಭ್ಯ. ಮದುವೆ ಇನ್ನಿತರ ಸಮಾರಂಭಗಳಿಗೆ ಸಾಮಗ್ರಿಗಳು ರಿಯಾಯಿತಿ ದರದಲ್ಲೂ ದೊರೆಯುತ್ತದೆ. ಅಲ್ಲದೆ ಆಫೀಸ್ ಸ್ಟೇಷನರಿ, ಬ್ಲಾಂಕೆಟ್, ಸ್ವೆಟರ್ಗಳು, ಚಳಿಗಾಲದ ವಿಶೇಷ ಡಿಸ್ಕೌಂಟ್ ನೊಂದಿಗೆ ಲೇಡೀಸ್ ಅಂಡ್ ಜೆಂಟ್ಸ್ ಇನ್ನರ್ ವೇರ್, ಕುಕ್ಕೆ, ಡಸ್ಟ್ಬಿನ್, ಟಾರ್ಪೊಲೆನ್ಸ್, ಸ್ಪೋರ್ಟ್ಸ್ ಐಟಮ್ಸ್, ಕುರ್ಲಾನ್ ಮ್ಯಾಟ್ರೆಸ್, ಪ್ಯೂರ್ ಕಾಟನ್, ರೇಮಂಡ್ಸ್, ಬಾಂಬೆಡಿಂಗ್, ಬೆಡ್ ಶೀಟ್ಸ್, ಟ್ರಾವೆಲ್ ಬ್ಯಾಗ್ಸ್, ಆಲ್ಮೆರಾ, ಫುಟ್ ಮ್ಯಾಟ್, ಕಾರ್ ಮ್ಯಾಟ್, ಬ್ರಾಸ್ ಐಟಮ್ಸ್, ದೀಪಗಳು, ಕೊಡವ ಸಾಂಪ್ರದಾಯಿಕ ಕಚ್ಚಿಮುಟ್ಟು, ಸ್ಟೀಲ್ ಐಟಮ್ಸ್, ಡಿನ್ನರ್ ಸೆಟ್, ಗಿಫ್ಟ್ ಐಟಮ್ಸ್ ಎಲ್ಲವೂ ಆಕರ್ಷಕ ದರದಲ್ಲಿ ಲಭ್ಯ. ಬನ್ನಿ ಜನತಾ ಬಜಾರ್ ಮಡಿಕೇರಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕುಶಾಲನಗರದ ಟಾಪ್ಕೋ ಜಂಜಮ್ನಲ್ಲಿ ಮದುವೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಇದೀಗ ಕೇವಲ 2.99% ನಿಂದ ಪ್ರಾರಂಭ. ಆಂಟಿಕ್ ಆಭರಣಗಳ ಮೇಕಿಂಗ್ ಚಾರ್ಜ್ 9.99% ನಿಂದ ಪ್ರಾರಂಭ. ವಜ್ರದ ಮೌಲ್ಯದ ಮೇಲೆ 25% ಡಿಸ್ಕೌಂಟ್. ಈ ಕೊಡುಗೆ December 14-25. ಟಾಪ್ಕೋ ಜಂಜಮ್ ಕುಶಾಲನಗರ ಪಿರಿಯಾಪಟ್ಟಣ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನ ವಜ್ರ ಡೈಮಂಡ್ ಫೆಸ್ಟ್ ಪ್ರಯುಕ್ತ 3,00,000 ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಸ್ಯಾಮ್ಸಂಗ್ A13 ಸ್ಮಾರ್ಟ್ ಫೋನ್ ಫ್ರೀ. ಈ ಆಫರ್ December 1-10 ಮಾತ್ರ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇನ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th Street ಔಟರ್ ರಿಂಗ್ ರೋಡ್ ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ಸುದ್ದಿ. ಕುಶಾಲನಗರ ಗುಡ್ಡೆ ಹೊಸೂರು ಈಡನ್ ಗಾರ್ಡನ್ ನಿವಾಸಿ ಪಳಂಗಂಡ ಕಬೀರ್ ಕಾರ್ಯಪ್ಪ ಹಿಂಗ 68 ಬಯತಲ್ಲಿ ನಿನ್ನ ಅಂದು ಬೈಟು ದಂಡು ಗಂಟೆಗೆ ಮರಣಪಟ್ಟಿತ್ತು. ಪಳಂಗಂಡ ಕಬೀರ್ ಕಾರ್ಯಪ್ಪ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ಕುಶಾಲನಗರ ಕೊಡವ ಸಮಾಜ ತರಕ್ಕೆ ಹಾಕೊಳತ್ ನಡಪ. ಮೂಲತ್ ಕೊಕ್ಕೇರಿ ಗ್ರಾಮತ್ರ ಬೆಂಗಳೂರು ವಾಸ ಇಂಜ ಮೂಡೇರ ಚಂಗಪ್ಪ ರಾಜ ಅಯ್ಯಂಗ ನಿನ್ನಂದು ಮರಣಪಟ್ಟಿತ್ತು. 98 ಬಯತ್ತರ ಮೂಡೇರ ಚಂಗಪ್ಪ ರಾಜ ಅಯ್ಯಂಗಡ ಚಾವು ತಡಿನ ಬೆಂಗಳೂರು ಕಮ್ಮನಹಳ್ಳಿ ಉಳ್ಳ ಅಯ್ಯಂಗಡ ಸ್ವಂತ ಮನೆಯಲ್ಲಿ ಕೂಟಿತ್ತು. ಅಕೇರಿ ಕಾರ್ಯ ನಾಳೆ ಪೊಲಾಕ 10 ಬೆಂಗಳೂರು ಹೆಬ್ಬಾಳ್ ಕ್ರಿಮೇಟೋರಿಯಲ್ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಚುನಾವಣಾಧಿಕಾರಿ ಸಭೆ. ಕುಶಾಲನಗರದಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ. ಸುದ್ದಿ ವಿವರ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಚುನಾವಣಾ ಆಯೋಗದಿಂದ ಪೂರ್ವ ತಯಾರಿ ನಡೆದನುಂಡು. ಚುನಾವಣಾ ಆಯೋಗ ಹೊರಡಿಸಿಡುವ ಆದೇಶದ ಎಲ್ಲರೂ ಪಾಲನೆ ಮಾಡೋಣಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾಯಂಗ ಸ್ಪಷ್ಟ ಸೂಚನೆ ಕೊಡ್ತದೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ರಾಜ್ಯ ವಿಧಾನಸಭೆಯ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಇಕ್ಕ ಕಣೆ ಎಡ್ತಣ್ಣನ ಕಾರ್ಬರ್ರ ಬಗ್ಗೆ ಇಂದು ಅಧಿಕಾರಿಗಳು ಮಾಹಿತಿ ಎಡ್ತಣ್ಣ ತಕ್ಕ ಬಂದದ್ದು. ಮತದಾರಂಗಡ ಪಟ್ಟಿಲಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣ ಅಭಿಯಾನ ನಡೆದನುಂಡು. 18 ಬಯತ ದುಂಬುನವು ಪ್ರತಿ ವರೊಬ್ಬಳು ಮತದಾರಂಗಡ ಪಟ್ಟಿಕ ಕೂಡುಂಡು ಎಣಿಚಿ. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಆಕಾಶ್, ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನು ಬಾಲಸುಬ್ರಹ್ಮಣ್ಯ ಹಿಂಗ ಸಭೆಗೆ ಮಾಹಿತಿ ಕೊಡ್ತೈತೆ. ಜಿಲ್ಲೆಯ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಸಭೆಯಲ್ಲಿ ಹಾಜರಿಂಜತ್. ವಿಜ್ಞಾನ ಕ್ಷೇತ್ರದಲ್ಲಿ ಭಾರತೀಯ ವಿಜ್ಞಾನಿಯಾಡ ಸೇವೆ ಪೆರ್ತ್ ಬಲ್ಯತರತೊಂಡು ವಿದ್ಯಾರ್ಥಿಯ ಅನ್ನತ ವಿಜ್ಞಾನಿಯಾಡ ಸಾಧನೆ ಪಿಂಜ ಸಂಶೋಧನೆ ಬಗ್ಗೆ ಏರ ಜ್ಞಾನ ಬಳತೆಂಡು ವಿಜ್ಞಾನ ಕ್ಷೇತ್ರದಲ್ಲಿ ನಲ್ಲ ಸಾಧನೆ ಮಾಡೋಂಡು ಕೂಡಿಗೆ ಜಿಲ್ಲಾ ಶಿಕ್ಷಣ ಪಿಂಜ ತರಬೇತಿ ಸಂಸ್ಥೆಯ ಉಪಪ್ರಾಂಶುಪಾಲಗಳನ್ನು ಕೆಎನ್ ಶಿವಕುಮಾರ್ ಎಣಿಚೆ.